ಹಾಲಿನ ಇಳುವರಿಯನ್ನು ಹೆಚ್ಚಿಸಲು 1 ಕೆಜಿ ಆಹಾರದೊಂದಿಗೆ 50 ಗ್ರಾಂ ಖನಿಜ ಮಿಶ್ರಣವನ್ನು ತಪ್ಪದೇ ನೀಡಬೇಕು. ಕುರಿ ಮತ್ತು ಮೇಕೆಗಳನ್ನು ಮುಂಜಾನೆ ಇಬ್ಬನಿ ಇರುವ ಹುಲ್ಲಿನಲ್ಲಿ ಮೇಯಲು ಬಿಡಬೇಡಿ. ಇದು ರೋಗಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಮತ್ತು ತೆಂಗಿಗೆ ಚಳಿಯ ಪ್ರಭಾವ ತಡೆಯಲು ನಿಯಮಿತವಾಗಿ ನೀರನ್ನು ಹಾಯಿಸಬೇಕು. ಕೃಷಿಯಲ್ಲಿ ಹವಾಮಾನದ ಪಾತ್ರ ಅತಿ ದೊಡ್ಡದು. ಮುಂಜಾಗ್ರತೆಗಳನ್ನು ಅನುಸರಿಸುವುದರಿಂದ ಖಂಡಿತವಾಗಿ ನಷ್ಟವನ್ನು ಕೂಡ ಕಡಿಮೆ ಮಾಡಬಹುದು. ನಮಸ್ಕಾರ ಕೇಳುವರೇ. ಇವತ್ತಿನ ನಮ್ಮ ಹವಾಮಾನ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಕೇಳಿ, ಹವಾಮಾನ ಬದಲಾವಣೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮ, ಈ ಕುರಿತು ಆರೋಗ್ಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶಫಿ ಅವರು ಮಾಹಿತಿಯನ್ನು ನೀಡುತ್ತಾರೆ. ಇದು ಕಳೆದ ವಾರ ಅವರು ನೀಡಿದ ಮಾಹಿತಿಯ ಮುಂದುವರಿದ ಭಾಗ. ಮಧ್ಯಾಹ್ನ 12 to 4 ಗಂಟೆ ಈ ಮಧ್ಯದಲ್ಲೇ ನಮ್ಗೆ ಹೀಟ್ ಜಾಸ್ತಿ ಇರುತ್ತೆ, ಹೀಟ್ ವೇವ್. ಸೊ ಆ ಟೈಮಲ್ಲಿ ಹೊರಗಡೆ ಹೋಗೋದನ್ನ ಸಾಧ್ಯವಾಗುತ್ತೆ, ಹೋಗ್ಬೋದು. ಮನೆ ಒಳಗೆ ಇರಬೇಕು, ಕಚೇರಿ ಒಳಗೆ ಇರಬೇಕು ಇರಬೇಕು. ಆಮೇಲೆ ಕೆಲಸ ಮಾಡುವವರು ಸಹಿತ ಹೊರಗಡೆ ಫೀಲ್ಡ್ ಅಲ್ಲಿ, ಹೌದು, ನಮ್ಮ ರೈತರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರು ಈ 12 to 4 ಗಂಟೆ ಸಮಯದಲ್ಲಿ ಹೋಗ್ಲೇಬಾರದು. ಹೊಲಕ್ಕೆ ಬಿಸಿಯಾದ ಗಾಳಿ ಇದ್ದಾಗ ಅವಾಗ ಹೋಗ್ಬಾರ್ದು. ಆಮೇಲೆ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸೋದು, ಆಮೇಲೆ ಥಿನ್ ಆಗಿರ್ಬೇಕು, ಆಮೇಲೆ ಕಾಟನ್ದು ಬಟ್ಟೆಗಳನ್ನು ಆವಾಗ ಹಾಕೋಬೇಕಾಗುತ್ತೆ. ದಪ್ಪ ಇರೋದು ಪಾಲಿಸ್ಟರ್ ಆಮೇಲೆ ಬೇರೆ ಬೇರೆ ತರದ ಬಟ್ಟೆಗಳನ್ನು ಹಾಕೊಳ್ದಿರ ಇದ್ರೆ ಯೋಗ್ಯ ಅಲ್ಲ. ಸೊ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು, ಆಮೇಲೆ ಸುಸ್ತು ಅಥವಾ ಏನಾದ್ರೂ ಲಕ್ಷಣಗಳು ಕಂಡ್ಬಂದ್ರೆ, ಸುಸ್ತಾದ್ರೆ ಆಮೇಲೆ ಬಳಿಲಿಕ್ಕೆ ಆದ್ರೆ ಅವಾಗ ತಂಪಾದ ಸ್ಥಳದಲ್ಲಿ ರೆಸ್ಟ್ ತಗೋಬೇಕು. ಇದರಿಂದ ಆಮೇಲೆ ಸೂರ್ಯಾಘಾತ ಇದನ್ನು ಆಗ್ಬೋದು. ಮಧ್ಯಾಹ್ನದ ಸಮಯದಲ್ಲಿ ಕೆಲಸವನ್ನು ಮಾಡಬಾರ್ದು. ಸೂರ್ಯಾಘಾತದಿಂದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನಾವು ಮಧ್ಯಾಹ್ನ ಟೈಮಲ್ಲಿ ನೀರನ್ನ ಹೆಚ್ಚಿಗೆ ಕುಡಿಬೇಕು. ನೀರಿಂದ ಆಗ್ದಿರ ಇದ್ರು ಹೆಚ್ಚಿಗೆ ನೀರನ್ನ ಕುಡಿಯುವಂತದ್ದು, ಹೆಚ್ಚು ಸಕ್ಕರೆಯುಕ್ತ ಪಾನಿಗಳು ಆಮೇಲೆ ಕಾರ್ಬೋನೇಟೆಡ್ ಪಾನೀಯಗಳು ಅದನ್ನ ಕುಡಿಬಾರದು. ಡಾಕ್ಟರ್, ಇನ್ನೊಂದು, ಈಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಕೆಲವು ಕೀಟಗಳು ಕೂಡ ನಮಗೆ ವಿವಿಧ ರೀತಿಯ ರೋಗವನ್ನು ತರಬಲ್ಲವಾಗಿವೆ. ಅದು ಯಾವಂದರೆ, ಈ ಕೀಟಗಳಿಂದ ಮಲೇರಿಯಾ ರೋಗ ಬರ್ಬೋದು, ಡೆಂಗ್ ಬರ್ಬೋದು, ಚಿಕನ್ ಗುನ್ಯಾಪ್ ಬರ್ಬೋದು, ಜೇಇ ಬರ್ಬೋದು, ಫ್ಲೋರೆಸಿಸ್ ಆಗ್ಬೋದು, ಮತ್ತು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತೇವೆ, ಅದು ಕೂಡ ಬರ್ಬೋದು. ಇದ್ರ ಬಗ್ಗೆ ಹೇಳಿ, ಈ ಹವಾಮಾನ ಬದಲಾವಣೆಗೂ ಇದಕ್ಕೂ ಏನು ಸಂಬಂಧ ಡಾಕ್ಟ್ರೆ? ಹವಾಮಾನ ಬದಲಾವಣೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡೋದು ಹೆಚ್ಚಿಗೆ ಆಗ್ತವೆ. ಹೇಗೆ ಅಂತಂದ್ರೆ, ನಮ್ಗೆ ಇವತ್ತಿನ ದಿವಸ ಹವಾಮಾನ ಬದಲಾವಣೆಯಿಂದ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಸೊ ಯಾವಾಗ ಈ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಹೆಚ್ಚಿಗೆ ಆಗುತ್ತೆ, ಅವಾಗ ಈ ಸೊಳ್ಳೆ ಉತ್ಪತ್ತಿ ಆಗೋದು ಹೆಚ್ಚಿಗೆ ಆಗುತ್ತೆ. ಯಾವಾಗ ನೀರು ಅಭಾವ ಇರುತ್ತೆ, ಜನ ನೀರು ಶೇಖರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನೀರು ಶೇಖರಣೆ ಮಾಡ್ತಾರೆ, ಅವಾಗ ನೀರಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ, ಸೊಳ್ಳೆ ಮೊಟ್ಟೆ ಇಡೋದು ಮತ್ತೆ ಅದು ಲಾರ್ವಾ ಆಗಿ ಪ್ಯೂಪಾ ಆಗಿ ಸೊಳ್ಳೆ ಆಗೋದು ನೀರಿನಲ್ಲಿ, ಓಪನ್ ಆಗಿರೋ ನೀರಿನಲ್ಲಿ. ಸೊ ಅದರಿಂದ ಆಗುತ್ತೆ. ಆಮೇಲೆ ಈ ಹವಾಮಾನ ಬದಲಾವಣೆಯಿಂದ ಫ್ಲಡ್ಸ್ ಆಗುತ್ತೆ. ನೀರಿನ ಒಂದೇ ಸಲ ಮಳೆ ಜಾಸ್ತಿ ಆದಾಗ, ಹೆಚ್ಚಿಗೆ ಆದಾಗ ಸಡನ್ ಆಗಿ ಫ್ಲಡ್ಸ್ ಆಗುತ್ತೆ. ಫ್ಲಡ್ಸ್ ಆದ ನೀರು ಬಂದ್ಬಿಡುತ್ತೆ, ಒಂದೇ ಸಲ ಫ್ಲಡ್ ಆಗುತ್ತೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಆ ನೀರು ನಿಂತ್ಕೊಂಡಾಗ ಈ ಸೊಳ್ಳೆಗಳು ಅದರಲ್ಲೂ ಸಹಿತ ಉತ್ಪತ್ತಿ ಆಗುವಂಥದ್ದು ಹೆಚ್ಚಿಗೆ ಇರುತ್ತದೆ. ಸೊ ಹಾಗಾಗಿ ಮಲೇರಿಯಾ, ಡೆಂಗಿ, ಚಿಕನ್ ಗುನಿಯಾ, ಫೈಲೇರಿಯಾಸಿಸ್, ಮೆದುಳು ಜ್ವರ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕೈಸನೂರು ಫಾರೆಸ್ಟ್ ಡಿಸೀಸ್, ಮಂಗನ ಕಾಯಿಲೆ ಅಂತ ಹೇಳ್ತೀವಿ ನಾವು, ಶಿವಮೊಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ನಮಗೆ ಈ ಕಾಯಿಲೆನೂ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಎಲ್ಲದರಿಂದನೂ ನಾವು ರಕ್ಷಣೆಯನ್ನು ಪಡ್ಕೋಬೇಕಾಗುತ್ತೆ. ಕೆಲವೊಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ. ಈ ನಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ, ದೈನಂದಿನ ಕಾರ್ಯದಲ್ಲಿ ನಾವು ಮಾಡುವಂಥದ್ದು ಏನಂದರೆ, ನಮ್ಮ ಈ ಸೊಳ್ಳೆಯಿಂದ ಎಲ್ಲಿ ಉತ್ಪತ್ತಿ ಆಗುತ್ತೆ, ನಮ್ಮ ಮನೆ ಒಳಗಡೆ ನೀರು ಶೇಖರಣೆ ಮಾಡಿದರೆ, ಮನೆ ಸುತ್ತಮುತ್ತ ನೀರು ಶೇಖರಣೆ ಮಾಡಿದರೆ ಅದನ್ನು ನಾವು ಮುಚ್ಚಿಡಬೇಕು. ಮುಚ್ಚಿಡೋಕೆ ಆಗ್ತಾ ಇಲ್ಲ ಅಂತಂದರೆ, ಅದರಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ನೀರಿದ್ರೆ ಅದರಲ್ಲಿ ನಾವು ಚಿಕ್ಕ ಮೀನುಗಳನ್ನು ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಬಿಡ್ತೀವಿ. ಆಮೇಲೆ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ, ಲಾರ್ವಾ ಸರ್ವೆ ಮಾಡೋಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಬರ್ತಾರೆ. ಅವರು ಹೇಳ್ದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ. ಸೊಳ್ಳೆ ಪರದೆಯನ್ನು ನಾವು ಯೂಸ್ ಮಾಡಬೇಕಾದ ರಾತ್ರಿ ಮಲಗುವಾಗ, ಇದರಿಂದ ನಾವು ಮಲೇರಿಯಾ, ಫೈಲೇರಿಯಾ ಈ ಕಾಯಿಲೆಗಳನ್ನು

ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು FM 100.6, ಸಮಯ 7:20. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಇದೀಗ ನಮ್ಮ ನಿಲಯದಿಂದ ಮುಂದುವರೆಸುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಒಂದು ವಾಣಿಜ್ಯ ಜಾಹೀರಾತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಪರಾಗ ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ನಮಸ್ಕಾರ, ನಾನು ನಿಮ್ಮ ಪಶುವೈದ್ಯ ಮಿತ್ರ ಡಾಕ್ಟರ್ ಬೊಪ್ಪಸಮುದ್ರ ಕೆಂಚೇಗೌಡ ರಮೇಶ್. ಸ್ನೇಹಿತರೆ, ಈ ಹಸು ಎಮ್ಮೆ ಎತ್ತು ಕೋಣಗಳನ್ನು ನಿಯಂತ್ರಿಸಲು ನಾವೇನು ಮಾಡ್ತೀವಿ ಅಂದರೆ ಮೂಗ್ದಾರ ಹಾಕ್ತೀವಿ. ಈ ಮೂಗ್ದಾರದ ಒಂದು ಕಥೆಯನ್ನು, ಒಂದು ಅನುಭವವನ್ನು ತಮಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ದೇವನಹಳ್ಳಿ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅದೇ ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ. ಅವತ್ತು ಭಾನುವಾರ ಆಗಿತ್ತು. ನಾಟಿ ಕೋಳಿ ಸಾರು, ಬಿಸಿ ಮುದ್ದೆ, ರಾತ್ರಿ 8 ಗಂಟೆ ಸಮಯ, ಊಟ ಮಾಡಿ ಕುಳಿತುಕೊಳ್ತಾ ಇದ್ದೆ. ತಕ್ಷಣ ಯಾವುದೋ ಒಂದು ಊರಿಂದ ರೈತ ಓಡೋಡಿ ಬಂದ. ಸರ್, ನಮ್ಮನೆ ಹಸುಗೆ ತುಂಬ ತೊಂದರೆ ಆಗಿದೆ ಸರ್, ಮೂಗಿನಿಂದ ರಕ್ತ ಸುರಿತಾ ಇದೆ, ದಯಮಾಡಿ ಬರ್ಬೇಕು ಸರ್ ಅಂತಂದ. ಯಾವೂರಪ್ಪ ಅಂದ್ವಿ. ಸರ್, ಮಜ್ಜಿಗೆ ಹೊಸಹಳ್ಳಿ ಅಂತ ಸರ್. ಇಲ್ಲಿಂದ 15 ಕಿಲೋಮೀಟ್ರ್ ಮಜ್ಜಿಗೆ ಹೊಸಹಳ್ಳಿ. ಆದರೆ ಇದು ಯಾವಾಗ ತಂದದ್ದು ಹಸು ಅಂದಾಗ, ಸರ್ ಇದು ಒಂದು ಜಾತ್ರೆಯಲ್ಲಿ ತಗೊಂಡು ಬಂದೆ, ತುಂಬ ಗರ್ಭದ್ದು ಸರ್, ತುಂಬ ಸೀನ್ತಾ ಇದೆಯಂತೆ, ಮೂಗಿನಿಂದ ರಕ್ತ ಬಳ್ಳಂತ ರಕ್ತ ಹೋಗ್ತಾ ಇದೆ ಅಂತ, ತುಂಬ ಗಾಬರಿ ಆಗಿದೆ ಸರ್, ಒಂದು 70,000 ಹಸು, ದಯಮಾಡಿ ಬನ್ನಿ ಅಂತ ಕರೆದ. ನಾನು ಈ ಕಡೆ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಈ ಕಡೆ ತಿನ್ನಬೇಕು ಇಲ್ಲ ಹಸುವಿನ ಟ್ರೀಟ್ಮೆಂಟ್ಗೆ ಹೋಗಬೇಕು, ಎರಡು ಸಂದಿಗ್ಧ ಸ್ಥಿತಿಯಲ್ಲಿದ್ದೆ. ಮೊದಲನೇದು ಅವನ ಪ್ರಾಣ ಉಳಿಸೋಣ ಅಂತ ಅವನ ಟ್ರೀಟ್ಮೆಂಟ್ ಕಿಟ್ ತಗೊಂಡು ಅವನ ಬೈಕಲ್ಲಿ ಹತ್ಕೊಳ್ತು ಹೋದೆ. ಅಲ್ಲಿ ಮನೆಗೆ ಹೋದ ತಕ್ಷಣ ಆ ಮದ್ಯ ಹೊಸಲು ದಾಟ್ತಿದ್ದಂಗೆ ಕರೆಂಟ್ ಹೋಯಿತು. ತಕ್ಷಣ ಒಳಗಡೆಯಿಂದ ಅಯ್ಯೋ ಅಪಶಕನ ಆಗಿದೆ, ಕರೆಂಟ್ ಹೊರಟೋಯ್ತು, ಹಸು ಹೋಗ್ಬಿಡುತ್ತೆ ಅಂತ ಹೆಂಡ್ತಿ ಗಾಬರಿಯಿಂದ ಅಳ್ತಾ ಇದ್ಲು. ನೋಡಮ್ಮ ಏನೂ ಆಗಲ್ಲ, ಒಂದು ಬ್ಯಾಟ್ರಿ ತಗೊಂಡು ಬನ್ನಿ, ಇಲ್ಲಾಂದರೆ ಒಂದು ಮೇಣದ ಬತ್ತಿ ತನ್ನಿ ಅಂಥೇಳಿ ಮೇಣದ ಬತ್ತಿಯಲ್ಲಿ ಹಸುವಿನ ಪರೀಕ್ಷೆ ಮಾಡಲಿಕ್ಕೆ ಹೋದೆ. ಅವನು ಹೇಳಿದಾಗೆ ಹಸು ಮೂಗನ್ನು ಚರಣಿಗೆ ತಿಕ್ತಾ ಇದೆ, ರಕ್ತ ಸುರಿತಾ ಇದೆ, ಹಸು ಸೀನ್ತಾ ಇದೆ, ಬುಸುಗುಡ್ತಾ ಇದೆ, ಎಲ್ಲ ಲಕ್ಷಣಗಳು ಇದೆ. ನನಗೆ ತಕ್ಷಣ ಗಾಬರಿ ಆಯಿತು, ಏನಿರ್ಬೋದು ಇದು? ಹಸುವಿನಲ್ಲಿ ರಕ್ತ ಹಾಗೆ ಸುರಿತಾ ಇದೆ ಅಂದಾಗ ಏನೋ ಒಂದು ಮೆದುಳಿನಲ್ಲಿ ಗಡ್ಡೆ, ಕ್ಯಾನ್ಸರ್ ಗಡ್ಡೆ ಇರ್ಬೋದಾ ಅಂಥೇಳಿ ಯೋಚನೆ ಮಾಡ್ಕೊಂಡೆ. ಇರಲಿ ನೋಡೋಣ ಅಂಥೇಳಿ ಆ ಹಗ್ಗವನ್ನು ಬಿಚ್ಚಿ ಮೂಗ್ದಾರವನ್ನು ಮೇಲಕ್ಕೆತ್ತಿ ಇಡದೆ ತಕ್ಷಣ ಮೂಗಿನ ಒಳ್ಳೆಯಿಂದ ಒಂದು ದಪ್ಪದಾದ ಗಂಟು ಹೊರಗಡೆ ಬಂತು. ನನಗೆ ಆ ಒಂದು ಪ್ಲಾಸ್ಟಿಕ್ ಮೂಗ್ದಾರ, ಆ ಪ್ಲಾಸ್ಟಿಕ್ ಗಂಟನ್ನು ಹಾಕಿದ್ದಾರೆ, ಅದನ್ನು ತುದಿ ಚೂಪಾಗಿದೆ, ಹಸು ಮೇಯುವಾಗ ಬಗ್ಗಿ ಬಗ್ಗಿ ಹುಲ್ಲನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆ ಮೂಗು ಒಳ್ಳೆಗೆ ಆ ಚೂಪಾದಂಥ ದಾರ ಚುಚ್ಚುತ್ತಾ ಇರುತ್ತೆ, ಆಗ ರಕ್ತ ಸುರಿತಾ ಇರುತ್ತೆ. ಇದು ನನ್ನ ಗಮನಕ್ಕೆ ಬಂತು. ತಕ್ಷಣ ಒಳಗಡೆಯಿಂದ ಒಂದು ತಣ್ಣೀರು ತರಿಸಿ ತಣ್ಣೀರು ಹೊಡೆದು ಅರಿಶಿನದ ಪುಡಿ ಹಚ್ಚಿ ಮತ್ತೆ ಆ ಮೂಗ್ದಾರವನ್ನು ಬದಲಾಯಿಸಿ ಮೂಗ್ದಾರ ತಿರುಗಿಸಿ ನಾನು ಆಯ್ತು ಇನ್ನೇನೂ ಇಲ್ಲ ಹೋಗಪ್ಪ ಅಂತ ಹೇಳಿ ವಾಪಸ್ ಹೋಗೋಣ ಅಂತ ಬೈಕಲ್ಲಿ ಕರ್ಕೊಂಡು ಬಂದೆ. ಮಧ್ಯೆ ಬರುವಾಗ, ಸರ್ ಹಸುಗೆ ಏನಾಗಿತ್ತು ಸರ್, ಏನು ಇಂಜೆಕ್ಷನ್ ಕೊಟ್ಟಿಲ್ಲ ನೀವು ಅಂದ. ರೀ, ನೀವು ಹಸುಗೆ ಮೂಗ್ದಾರ ಕಟ್ಟಿದ್ರಲ್ಲ ಅದು ತೊಂದರೆ ಆಗಿದೆ, ಮೂಗಿನ ಒಳ್ಳೆಗೆ ಸೇರ್ಕೊಂಡು ಅದು ಒಂದು ಚುಚ್ಚುತ್ತಾ ಇದೆ ಅಲ್ರಿ, ಹಸುವನ್ನು ನೋಡ್ಕೊಳ್ಬೇಕಾದ್ರೆ ಮುತುವರ್ಜಿಯಿಂದ ನೋಡ್ಕೊಳ್ಬೇಕಲ್ವಾ, ನೀವು ಇಸಿನ ಬೇಕಾಬಿಟ್ಟಿಯಾಗಿ ಹಸು ಸಾಕಾಣಿಕೆ ಮಾಡಿದ್ರೆ ಹಸು ಯಾಕೆ ಬೇಕು ನಿಮಗೆ, ಯಾವಾಗಲೂ ಹಸು ಹೇಳ್ಕೊಳ್ಳಲ್ಲ, ಆದರೆ ಅವುಗಳನ್ನು ನೀವು ಗಮನಿಸಬೇಕು, ಅವು ಚಿಕಿತ್ಸೆಯಲ್ಲಿ ನೀವು ಒಂದು ಅದನ್ನು ಜೊತೆಯಲ್ಲಿ ಇದ್ದಾಗ ಆಗ ನೀವು ಅದನ್ನು ಹೈನುಗಾರಿಕೆ ಲಾಭ ಮಾಡ್ಕೋಬೋದು. ನೀವು ನಾನು ಸಮಯ ವೇಸ್ಟ್ ಮಾಡಿದೆ, ಒಂದು ಗಂಟೆ ಇಲ್ಲಿಂದ ಅಲ್ಲಿಗೆ ಬಂದಾಗ ಮೂಗ್ದಾರ ತಿರುಗಿಸೋಕ್ಕೆ ನಾನು ಬರಬೇಕಾಗಿತ್ತಾ, ನೋಡಿ ಮಧ್ಯ ಈ ರೀತಿ ಏನಾರ ಸೀರಿಯಸ್ಸು ಅಂತ ಹೇಳಿದ್ರೆ ಮತ್ತೆ ನಾವು ಬರಲಿಕ್ಕಾಗತ್ತಾ, ಈ ಥರ ಹೇಳಿ ನಾನು ಮನೆಗೆ ಡ್ರಾಪ್ ತಗೊಂಡೆ. ಅಷ್ಟರೊಳಗೆ ನನ್ನ ಬಿಸಿ ನಾಟಿಕೋಳಿ ಸಾರು ಮುದ್ದೆ ತಣ್ಣಗಾಗಿತ್ತು, ನನ್ನವಳ ಮುನಿಸು ಬಿಸಿಯಾಗಿತ್ತು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಹರ್ಷ ಡಿಎನ್, ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಡಿಂಕಾ ಗ್ರಾಮ. 9 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುತ್ತಾ ಇದ್ದೇನೆ. ಕೃಷಿಕರ ಬಗ್ಗೆ, ಗ್ರಾಮೀಣ ಬದುಕಿನ ಬಗ್ಗೆ ಲೇಖನ ಬರೆದು ಪುಸ್ತಕಗಳನ್ನು ಪ್ರಕಟಿಸುವುದು ನನ್ನ ಹವ್ಯಾಸ. ಪರಗ ಕಾರ್ಯಕ್ರಮಕ್ಕೆ ಪ್ರತಿ ವಾರ ರೈತರೊಬ್ಬರ ಸಾಧನೆ ಬಗ್ಗೆ ನಿರಂತರವಾಗಿ ಬರೆಯುತ್ತಾ ಇದ್ದೇನೆ. ಈಗ ಕೇಳೋಣ, ಬನ್ನಿ ಮತ್ತೊಂದು ಕೃಷಿ ಬದುಕಿನ ಅನಾವರಣ. ಲೇಖನದ ಶೀರ್ಷಿಕೆ ದೇಶಿ ಕೃಷಿ ಬೀಜ ಸಂರಕ್ಷಕಿ ಪದ್ಮಮ್ಮ ಕಣಗಾಲ್. ಇಂದು ರೈತರು 1 ಎಕರೆ ಕೃಷಿ ಮಾಡಿದ್ರು ಅಂದರೆ ಬೀಜ, ಗೊಬ್ಬರ, ಔಷಧಿ, ನೀರಾವರಿ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ವಿವಿಧ ಕಂಪನಿಗಳು ಕನಿಷ್ಠ 15,000 ರೂಪಾಯಿ ಲಾಭ ಗಳಿಸ್ತಾರೆ ಅಂತ ಒಂದು ಸರ್ವೆ ಹೇಳುತ್ತೆ. ಅದೇ 1,000 ರೂಪಾಯಿ ಖರ್ಚು ಮಾಡಿ ಕೃಷಿ ಮಾಡುವ ರೈತನಿಗೆ ಹಾಕಿದ ಬಂಡವಾಳ ವಾಪಸ್ಸು ಬರುತ್ತೆ ಅನ್ನೋ ಖಾತ್ರಿ ಇರೋದಿಲ್ಲ. ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಒಂದು ಸರ್ತಿ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಹಿಂದಿನ ದೇಶಿ ಕೃಷಿ ಪದ್ಧತಿಗಳನ್ನ ಮರೆತು ಆಧುನಿಕ ಕಾಲದ ಹೈಬ್ರಿಡ್ ಬೀಜಗಳನ್ನ ಅಪ್ಪಿಕೊಂಡು ಕೃಷಿ ಮಾಡ್ತಾ ಇರೋದು ಒಂದು ಕಾರಣ ಅಂತ ಅನಿಸುತ್ತೆ. 1 ಕೆಜಿ ಪಪ್ಪಾಯ, ದಪ್ಪ ಮೆಣಸಿನಕಾಯಿ ಬೀಜಗಳ ಬೆಲೆ 2 ಲಕ್ಷ ದಾಟಿರುವುದೇ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಬಹುದು. ಈ ಎಲ್ಲ ಅಂಶಗಳನ್ನು ಮನಗಂಡು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಗ್ರಾಮದ ಶ್ರೀಮತಿ ಪದ್ಮಮ್ಮ ಅವರು ದೇಶಿ ಬೀಜಗಳನ್ನ ಸಂರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತವರು ಮನೆಯ ಹಿತ್ತಲಲ್ಲಿ ತರಕಾರಿ ಬೆಳೆಯುವ ಮೂಲಕ ಕೃಷಿ ಕಾಯಕ ಶುರು ಮಾಡಿದ್ದ ಪದ್ಮಮ್ಮ ಅವರು ಮದುವೆ ಆಗಿ ಗಂಡನ ಮನೆಗೆ ಬಂದ ಮೇಲೆ ಕೂಡ ಆಸಕ್ತಿಯಿಂದ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತೆಂಗು, ಅಡಿಕೆ, ಭತ್ತ, ವಿವಿಧ ರೀತಿಯ ದ್ವಿದಳ ಧಾನ್ಯಗಳು, ಹಣ್ಣಿನ ಬೆಳೆ, ತರಕಾರಿನ ಬೆಳೀತಾ ಸಮಗ್ರ ಕೃಷಿ ಮಾಡ್ತಾ ಬಂದಿದ್ದಾರೆ. ಕೃಷಿಯ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಎರೆಹುಳು ಗೊಬ್ಬರ ಉತ್ಪಾದನೆ, ಸಿದ್ಧ ಉಡುಪು, ಸ್ಯಾನಿಟರಿ ಪ್ಯಾಡ್ಗಳ ತಯಾರಿಕೆ ಘಟಕಗಳನ್ನು ತೆಗೆದಿರುವುದು ಇವರ ಹೆಗ್ಗಳಿಕೆ. 50ಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮತ್ತು ಕಣಗಾಲ್ ಹಾಲು ಉತ್ಪಾದಕ ಸಂಘ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕೆಲ ವರ್ಷಗಳ ಹಿಂದೆ ಚಂಡೀಗಢದಲ್ಲಿ ನಡೆದಂತಹ ರಾಷ್ಟ್ರೀಯ ಕೃಷಿ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದು ದೇಶಿ ಬೀಜ ಸಂಗ್ರಹಣೆ ಮಹತ್ವದ ಬಗ್ಗೆ ಅರಿವು ಮೂಡಿ ಮುಂದೆ ಬೀಜ ಸಂಗ್ರಹ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡ್ರು. ತಮ್ಮ ಭೂಮಿಯಲ್ಲಿ ಬೆಳೆಯುವ ಅವರೆ, ತೊಗರಿ, ಅಲಸಂದೆ ರೀತಿಯ ಕಾಳುಗಳು, ಈರೆ, ಪಡವಲಕಾಯಿ, ಸೋರೆಕಾಯಿ ಮುಂತಾದ ತರಕಾರಿಗಳು, ಧಾನ್ಯಗಳಾದ ಭತ್ತ, ರಾಗಿ, ಜೋಳ,